ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಈ ವಿಷಯವಾಗಿ ಉತ್ತರಿಸಿದವರು ಆರ್ಥಿಕ ಸಲಹೆಗಾರರಾದ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ವಿಭಾಗದ ಶ್ರೀ ಹೆಚ್ ಎಲ್ ಗೋವರ್ಧನ್ ಹಾಗೂ ಜಂಟಿ ಕೃಷಿ ಯೋಜನೆ ನಿರ್ದೇಶಕ ವಿಭಾಗದ ಶ್ರೀಮತಿ ಅನುರಾಧ ಅವರು. ಕಾರ್ಯಕ್ರಮ ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಚುಗೌಡ, ಸಹಕಾರ ರಾಜಲಕ್ಷ್ಮಿ ರಾಜೀವ್, ಸುಧಾರಾಣಿ ಟಿ, ತಾಂತ್ರಿಕ ನೆರವು ತಿಪ್ಪೇಸ್ವಾಮಿ ಎಸ್ಎ, ತುಕಾರಾಂ ಮೋಹನ್ ರಾಜ್ ಹಾಗೂ ಮುನಿರಾಜು. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕಟಕೇರಿ ಗ್ರಾಮದ ಮಜ್ಜೇಗೌಡನ ಸುಬ್ಬಯ್ಯ ರಾಜು ಅವರ ಮಗ 34 ವರ್ಷ ಪ್ರಾಯದ ಭರತ್ ಮುನ್ನಾ ಅವರು ಇಂದು ಮಧ್ಯಾಹ್ನ ನಿಧನರಾದರು. ಮಜ್ಜೇಗೌಡನ ಭರತ್ ಮುನ್ನಾ ಅವರ ಅಂತ್ಯಕ್ರಿಯೆ ಕಾಟಕೇರಿಯಲ್ಲಿರುವ ಸುಗ್ರಹದಲ್ಲಿ ನಾಳೆ ಅಪರಾಹ್ನ ನಡೆಯಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡಗುನ ವಿತರಕರು ಸುಖ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರಹದ ಪ್ಲೈವುಡ್ ಬ್ರ್ಯಾಂಡ್ಗ ಲ್ಯಾಮಿನೇಟೆಡ್ ಬಾಗಿಲುಗ ಡಬ್ಲ್ಯೂ ಪಿ ಸಿ ಹಂಗೆ ಎನ್ಎಫ್ಸಿ ಬಾಗಿಲುಗ ನಿಮಗೆ ಸಿಕ್ಕಿದೆ. ಹಿಂದೆ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಬ್ಬಯ್ಯ. ಮೊಬೈಲ್ 9484620311. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್ ಜಂಪೆನು ವಿವರ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಲೋಕೋಪಯೋಗಿ ಪಂಚಾಯತ್ ರಾಜ್ ಹಂಗೆ ನೀರಾವರಿ ಇಲಾಖೆ ವ್ಯಾಪ್ತಿನ ರಸ್ತೆಗೆ ಹಾಳಾಗಿದ್ದು ಈಗ ಮಳೆಗಾಲ ಮುಗಿದಿರುವುದರಿಂದ ಬೇಗ ರಸ್ತೆ ಕೆಲಸ ಶುರು ಮಾಡಿ ಮುಗಿಸೋಕೂತ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಸೂಚನೆ ಕೊಟ್ಟಳು. ಮಡಿಕೇರಿನ ಜಿಲ್ಲಾ ಪಂಚಾಯಿತಿ ಸಭಾಬಾಡಿಯಲ್ಲಿ ಇಂದು ನಡೆದ 2025-26 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವು ಮಾತಾಡಿದವು. ಶಾಸಕರಾದ ಮಂತರ್ಗೌಡ ಅವು ಮಾತಾಡಿ ಈ ಸಲ 22 ದಿನ ಮಳೆ ರಜೆ ಕೊಟ್ಟಿದ್ದು ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿ ನಡೆಸಿ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಸುವರ್ಣಸ್ಥಾನದಲ್ಲಿ ಬರಕೂತ ಹೇಳಿದವು. ಈ ಸಭೆಯಲ್ಲಿ ರಸ್ತೆ, ಅರಣ್ಯ, ಆರೋಗ್ಯ, ಕೃಷಿ, ವಿದ್ಯುತ್ ಸೇರಿದಂತೆ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಸಂದರ್ಭ ಶಾಸಕರಾದ ಎಎಸ್ ಪೊನ್ನಣ್ಣ, ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದವು. ಈ ಸಮಯದಲ್ಲಿ ಕೊಡಗಿನ ಬೇರೆ ಬೇರೆ ವಿಷಯಗಳ ಮಾಹಿತಿಗ ಇರುವ ಕಾಫಿ ಟೇಬಲ್ ಪುಸ್ತಕ ಬಿಡುಗಡೆಯಾಯಿತು. ರಸ್ತೆ ಕಾಮಗಾರಿಯಲ್ಲಿ ಗುಣಮಟ್ಟಕ್ಕೆ ಜಾಸ್ತಿ ಆದ್ಯತೆ ಕೊಡಕು, ಕಳಪೆ ಕಾಮಗಾರಿ ಆಗದಂಗೆ ಇಂಜಿನಿಯರ್ಗೆ ನೋಡ್ಕೊಂಡು ಕೂತ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜವು ಹೇಳಿದವು. ಅರೆಯೂರು ಗ್ರಾಮದಲ್ಲಿ ನಡೆದ 14 ಕೋಟಿ ರೂಪಾಯಿನ ಮಸಗೋಡು ಅರೆಯೂರು ಹೊಸಳ್ಳಿ ಕಣಿವೆ ಮಾರ್ಗದ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿ ಅವು ಮಾತಾಡಿದವು. ರಸ್ತೆ ಕೆಲಸ 3-4 ದಿನದಲ್ಲಿ ಶುರುವಾದೆ 100 ದಿನಗಳೊಳಗೆ ಕಾಮಗಾರಿ ಮುಗಿಸಕೂತ ಇವು ಹೇಳಿದವು. ಶಾಸಕರಾದ ಡಾ ಮಂತರ್ಗೌಡ ಅವು ಮಾತಾಡಿ ಸೋಮರ್ಪೇಟೆ ತೋಳು ಶೆಟ್ರೋಳಿ ಕೂತಿ ರಸ್ತೆ ಕೆಲಸ ನಡೀತಟ್ಟು ಕಬ್ಬಿಣ ಸೇತುವೆ ಕೆಲಸ ಶುರುವಾಟು ಸುಮಾರು ಅಭಿವೃದ್ಧಿ ಕಾಮಗಾರಿಗೆ ಶುರು ಆದೆ ಅಂತ ಹೇಳಿದವು. 15 ವರ್ಷಕ್ಕಿಂತ ಕಮ್ಮಿ ಸೇವೆ ಸಲ್ಲಿಸಿ ಸೈನಿಕ ಪಿಂಚಣಿ ವಂಚಿತರಾದವಕ್ಕೇನು ಪಿಂಚಣಿ ಸೌಲಭ್ಯ ಇದ್ದು ಇದನ್ನು ಪಡ್ಕೊಂಡಂಗೆ ಹಾಕುತ್ತ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಘಟಕದ ಗೌರವ ಅಧ್ಯಕ್ಷ ಕೊಟ್ಟುಕತ್ತಿರ ಸೋಮಣ್ಣ ಅವರು ಹೇಳಿದವು. ಇಂದಿಗೂ ಪಿಂಚಣಿ ಸೌಲಭ್ಯ ಇಲ್ಲದ 15 ವರ್ಷಕ್ಕಿಂತ ಕಮ್ಮಿ ಸೇವೆ ಸಲ್ಲಿಸಿದ ಮಾಜಿ ಸೈನಿಕರು ಅಲ್ಲರೆ ವಿಧವೆಯರು ಈ ಸೌಲಭ್ಯನ ಪಡ್ಕೊಳಕ್ಕೆ ಈ ಪಿಂಚಣಿ ಯೋಜನೆಯಡಿ 8,000 ರೂಪಾಯಿಗಳನ್ನ ತಿಂಗಳಿಗೆ ಪಡ್ಕೊಳಕ್ಕೆ ಅವಕಾಶ ಇದ್ದದೆ ಈ ಸೌಲಭ್ಯ ಪಡ್ಕೊಳಕ್ಕೆ ಕುಸಿರುವವರ ವರ್ಷದ ಆದಾಯ 80,000 ರೂಪಾಯಿನೊಳಗೆ ಹಂಗೆ 4 ಎಕರೆಗಿಂತ ಜಾಸ್ತಿ ಭೂಮಿ ಹೊಂದಿರಿಕಾಗದು. ಸೌಲಭ್ಯ ತಕಣಿಕೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್, ಸೈನಿಕ ಬೋರ್ಡ್ ಐಡಿ ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಆದಾಯ ದೃಢೀಕರಣ ಪತ್ರ, ದಾಖಲಾತಿಗಳೊಟ್ಟಿಗೆ ಸೈನಿಕ ಬೋರ್ಡ್ನ ಸಂಪರ್ಕ ಮಾಡಕ್ಕಂತ ಹೇಳಿದವು. 2025-26 ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಯೋಜನೆಗಳಾದ ಧನಶ್ರೀ, ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ, ಚೇತನ ಯೋಜನೆಗಳಿಗೆ ಸೇವಾ ಸಿಂಧು ಪೋರ್ಟಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ನವೆಂಬರ್ 17 ಡಿಸೆಂಬರ್ 15 ಮುಟ್ಟ ಅವಕಾಶ ಇದ್ದದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜರವರ ಮುಂದಾಳ್ತನಲ್ಲಿ ನಾಳೆ ಬೆಳಿಗ್ಗೆ 10 ಜಿಲ್ಲಾ ಪಂಚಾಯತ್ನ ಸಭಾಬಾಡಿಯಲ್ಲಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತಂಗೆ ಜಿಲ್ಲಾ ಮಟ್ಟದ ಗ್ಯಾರಂಟಿ ಕಾರ್ಯಾಗಾರ ಮತ್ತು ಗ್ಯಾರಂಟಿ ಉತ್ಸವ ನಡೆದಿದೆ. 2025-26 ಸಾಲಿಗೆ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ತೆರೆ ದಿಶಾ ಸಭೆ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರ ಅಧ್ಯಕ್ಷತೆಯಲ್ಲಿ ಇದೇ 26 ಬೆಳಿಗ್ಗೆ 10 ಜಿಲ್ಲಾ ಪಂಚಾಯಿತಿ ಸಭಾಬಾಡಿಯಲ್ಲಿ ನಡೆದಿದೆ ಅಂತ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಅವರು ತಿಳಿಸಿದರು. ಮಡಿಕೇರಿ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆಯ ಕಡೆಯಿಂದ ವಿಶ್ವ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ಮಡಿಕೇರಿ ತಾಲೂಕಿನ ವಿಶೇಷಚೇತನರಿಗೆ ಮಡಿಕೇರಿನ ಗಾಂಧಿ ಬಾಣಿಯಲ್ಲಿ ಇದೇ 25 ಬೆಳಿಗ್ಗೆ 10 ಆಟೋಟ ಸ್ಪರ್ಧೆಗೆ ನಡೆದಿದೆ.

ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ರೋಡ್ ಕಾಮಗಾರಿ ನಡೆಸುವಕ್ಕ ಗುಣಮಟ್ಟಕ್ಕ ಆದ್ಯತೆ ಕೊಡ್ಕೊಂಡು ಕಳಪೆ ಕಾಮಗಾರಿ ಆಗತನಕ ಅಭ್ಯಂತರ ಗಮನತ್ ವಹಿಸೋಣ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳಾದ ಎನ್ಎಸ್ ಭೋಸರಾಜು ಅಣಚಿ, ಮಸಗೋಡು, ಅರೆಯೂರು, ಹೊಸಳ್ಳಿ, ಕಣಿವೆ ಮಾರ್ಗತ ನಡೆತೋಕು ಪೊಟ್ಟಿತುಳ್ಳ 14 ಕೋಟಿ ರೂಪಾಯಿತರ ರೋಡ್ ಕಾಮಗಾರಿಗೆ ಮೊಳೆಯಿಟ್ಟಿತ ತಕ್ಕ ಪರಂದ ಸಚಿವಂಗ ಗುಣಮಟ್ಟತನ ಕಾತಂಡು ಕಾಮಗಾರಿನ 100 ದಿನ ತೊಳೆಯ ತೂಪಾಂದ ಅರಿಚಿಟ್ಟಿತ್ತು. ಜಿಲ್ಲೆಯ ಸಮಸ್ಯೆ ಪರಿಹಾರತರ ಕೂಟಕ್ಕೆ ಅಭಿವೃದ್ಧಿಗೆ ಸರ್ಕಾರ ಎಲ್ಲ ತರತರ ಸಹಕಾರ ತಪ್ಪಂದು ಅರಿಚಿಟ್ಟಿತ್ತು. ಶಾಸಕ ಡಾಕ್ಟರ್ ಮಂತ್ರಗೌಡ ಕೂಡನಿಗೆ ಮುಖ್ಯಪಟ್ಟವು ಈ ನೆರೆದ ಸಚಿವಂಗಡ ಕೂಡ ಇಂಜತ್. ಕೊಡಗು ಜಿಲ್ಲಾ ಪಂಚಾಯತ್ ಸಭಾ ಬಾಡಿಲು ಇಂದು 3 ತಿಂಗಳ ಜಿಲ್ಲಾ ಮಟ್ಟದ ಪ್ರಗತಿ